ಕೇಳುಗರೆ, ಇನ್ನು ಮುಂದೆ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ಇಂದಿನ ವಿಷಯ ರಾಷ್ಟ್ರೀಯ ಔಷಧ ಜಾಗರಣೆ ಸಪ್ತಾಹ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಆನಂದ್ ಇಂಗಳೆ ನಡೆಸಿಕೊಡುತ್ತಾರೆ. ಡಾಕ್ಟರ್ ಸೋಮಶೇಖರ್ ರೂಳಿ, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ. ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿ ಸಂಸ್ಥೆಯ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೊಲ್ಲಾಪುರ ರಸ್ತೆ, ವಿಜಯಪುರ. ನಮ್ಮ ದೂರವಾಣಿ ಸಂಖ್ಯೆಗಳು 270-350, ಎಸ್ಟಿಡಿ ಕೋಡ್ 08352. ಈಗ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಬಿಎಲ್ಡಿ ಡಾಕ್ಟರ್ ಆರೋಗ್ಯಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ನಾವು ಈಗ ಸೆಪ್ಟೆಂಬರ್ 17-23 ತನಕ ರಾಷ್ಟ್ರೀಯ ಔಷಧಿ ಜಾಗೃತಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ಔಷಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಔಷಧಿಗಳನ್ನು ಯಾವ ರೀತಿ ನಾವು ಸೇವಿಸಬೇಕು, ಯಾವ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅವುಗಳಿಂದ ಆಗುವಂತಹ ಅಡ್ಡ ಪರಿಣಾಮಗಳು, ಆಮೇಲೆ ಅವುಗಳನ್ನು ನಾವು ತಗೊಳ್ಳುವಂಥ ಒಂದು ಸಂದರ್ಭದೊಳಗೆ ಏನು ಅಡ್ಡ ಪರಿಣಾಮಗಳಾಗ್ತಾವೆ, ಅವುಗಳನ್ನು ನಾವು ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತಿನ ದಿವಸ ಚರ್ಚೆ ಮಾಡಬೇಕಾಗಿದೆ. ತಾವು ಈ ಬಗ್ಗೆ ನಮಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ಬೋದು. ಡಾಕ್ಟರ್ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದೊಳಗಿದ್ದಾರೆ. ಬಿಎಲ್ಡಿ ವಿಶ್ವವಿದ್ಯಾಲಯದ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ಔಷಧಶಾಸ್ತ್ರದ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಆನಂದ್ ಇಂಗಳೆಯವರು ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಾ ಇದ್ದಾರೆ. ಅದಲ್ಲದೆ ಔಷಧಿ ಜಾಗೃತಿ ಸಪ್ತಾಹದ ಬಗ್ಗೆ ಕೂಡ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ಇಂಗಳೆಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ತಾವು ನಮಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆ ಒಂದ್ಸಲ ಹೇಳ್ತೀನಿ. ಒಂದು ಲೈನ್ ಇದೆ, 270-350, ಇದು ಫೋನ್ ನಂಬರ್. ವಿಜಯಪುರದ ಎಸ್ಟಿಡಿ ಕೋಡ್ 08352. ಡಾಕ್ಟರ್, ಈಗ ನಾವು ಈ ಔಷಧಿ ಜಾಗೃತಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಔಷಧಿಗಳ ಬಗ್ಗೆ ಅಷ್ಟು ಕಾಳಜಿ ವಹಿಸೋದಿಲ್ಲ. ಡಾಕ್ಟರ್ ಯಾವ ಔಷಧಿಯನ್ನು ಕೊಡ್ತಾರೋ ಅದನ್ನು ನಾವು ತಗೊಳ್ತೀವಿ. ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ, ಅವೆಲ್ಲ ನಮಗೆ ಆರಾಮಾಗ್ತದೆ, ಭಾಳ ಖುಷಿ ಆಗ್ತದೆ. ಆದರೆ ಇನ್ನು ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಅವುಗಳಿಂದ ಸಣ್ಣದಾಗಿ ಅಡ್ಡ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ನಾವು ಡಾಕ್ಟರ್ಗೆ ಹೇಳ್ತೀವಿ, ಇಂಥ ಒಂದು ಪರಿಣಾಮ ಆಯಿತು ನಮಗೆ, ಏನೋ ತೊಂದರೆ ಆಯಿತು, ತಲೆನೋವು ಆಯಿತು, ಅಥವಾ ಬೇರೆ ಏನೋ ಸಮಸ್ಯೆ ಆಯಿತು ಅಂಥೇಳಿ. ಅದರ ನಂತರ ಡಾಕ್ಟರು ಮತ್ತೆ ಇನ್ನೊಂದು ಯಾವುದೋ ಒಂದು ಔಷಧವನ್ನು ಕೊಡ್ತಾರೆ, ತಗೋತೀವಿ, ಆರಾಮಾಗ್ತದೆ. ಆದರೆ ಈ ಒಂದು ವ್ಯವಸ್ಥೆ ಇಷ್ಟಕ್ಕೆ ನಿಲ್ಲುವುದಿಲ್ಲ ಅನ್ನುವಂಥ ಒಂದು ವಿಚಾರ ಈಗ ನಾವೇನು ಚರ್ಚೆ ಮಾಡಿದ್ವಿ ಈ ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲು. ತಾವು ಹೇಳಿದ್ರಿ, ಔಷಧಗಳನ್ನು ಮಾರ್ಕೆಟಿಗೆ ಬಿಡಬೇಕಾಯ್ತಪ್ಪ ಅಂತಂದ್ರೆ ಭಾಳಷ್ಟು ಸಂಶೋಧನೆ ಅದರಲ್ಲಿ ಇರ್ತದೆ. ಒಂದೊಂದು ವಿಚಾರವನ್ನು ಕೂಡ ಕೂಲಂಕುಷವಾಗಿ ಭಾಳ ಸಮಯದವರೆಗೆ ಟೆಸ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳು ನಮ್ಮ ಏನು ಕೇಳುಗರಿಗೆ ತಿಳಿಬೇಕಾದಂಥದ್ದು. ಯಾಕಪ್ಪ ಅಂತಂದ್ರೆ ಬಹುತೇಕ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ಎಲ್ಲರೂ ಒಂದಿಲ್ಲ ಒಂದು ಔಷಧಿಯನ್ನು ತಗೊಳ್ಳುವಂಥ ಒಂದು ಸಂದರ್ಭ ಯಾವಾಗಲೂ ಇದ್ದೇ ಇರ್ತದೆ. ಈ ದೃಷ್ಟಿ ಒಳಗೆ ಔಷಧಿಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಭಾಳಿದೆ. ಅದಕ್ಕಾಗಿ ಔಷಧಿಗಳನ್ನು ಯಾವ ರೀತಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಯಾವಾಗ ಮಾರ್ಕೆಟಿಗೆ ಅವು ಬರ್ತಾವೆ, ಏನೇನು ವಿಷಯ ಅಲ್ಲಿರ್ತದೆ, ಯಾವ ರೀತಿಯಾದಂಥ ಒಂದು ಎಚ್ಚರಿಕೆ ಕ್ರಮಗಳನ್ನು ನಾವು ತಗೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ತಿಳಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದ ಸರ್. ಸರ್, ಈಗ ನಮಗೆಲ್ಲರಿಗೂ ಗೊತ್ತಾಗಿರೋ ಹಾಗೆ ಔಷಧಿಗಳು ರೋಗಿಯ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೌದು ಹೌದು. ಈಗ ಔಷಧಿಗಳು ರೋಗಗಳ ತಕ್ಕಂತೆ ಸ್ವಲ್ಪ ಜನರಲ್ಲಿ ಒಂದೇ ಔಷಧವನ್ನು ಕೊಡ್ತೀವಿ, ಆದರೆ ಕೆಲವೊಂದು ರೋಗಗಳಲ್ಲಿ ಜಾಸ್ತಿ ಔಷಧಿಗಳನ್ನು ನಾವು ಕೊಡ್ತೀವಿ. ಈ ಔಷಧಿಗಳನ್ನು ನಾವು ಏನು ಕೊಡ್ತೀವಿ ಅದರ ಮುಖ್ಯ ಕಾರಣ ರೋಗಿಯ ರೋಗವನ್ನು ಸುಧಾರಿಸಬೇಕಂತ ಹೇಳಿ ನಿವಾರಣೆ ಮಾಡಬೇಕಂತ ಹೇಳಿಬಿಟ್ಟು, ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜನರಲ್ಲಿ ಈ ಔಷಧಿಗಳು ಈ ರೋಗಿಯಲ್ಲಿ ರೋಗವನ್ನು ನಿವಾರಿಸುವುದಲ್ಲದೆ ಒಂದೇನಾದರೂ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಈ ಪ್ರತಿಕೂಲ ಪರಿಣಾಮ ಏನಿದೆ ಅಲ್ಲ, ಒಂದು ವೇಳೆ ಒಬ್ಬ ಯಾರಾದರೂ ರೋಗಿ ಒಂದೇ ಔಷಧ ತಗೋತಾ ಇದ್ರೆ ಅದರಲ್ಲಿ ಕಮ್ಮಿ ಇರ್ಬೋದು. ಆದರೆ ಈಗ ನೋಡ್ತಾ ಇರುವ ಈಗಿನ ಜನಸಂಖ್ಯೆಯಲ್ಲಿ ನಾವು ನೋಡ್ತಾ ಇರುವ ಹಾಗೆ ಸುಮಾರು ಜನರಲ್ಲಿ ಒಂದಕ್ಕಿಂತ ಜಾಸ್ತಿ ಔಷಧಿಗಳನ್ನು ನಾವು ತಗೋತೀವಿ. ಅದರ ಅನ್ವಯ ಏನಾಗುತ್ತೆ, ಜಾಸ್ತಿ ಔಷಧಿಗಳು ತಗೊಂಡ್ರೆ ಅದರ ಪರಿಣಾಮಗಳನ್ನು ಜಾಸ್ತಿ ಆಗ್ತಾ ಇದೆ. ಇದ್ರಗೋಸ್ಕರ. ಆದರೆ ಈ ನಮ್ದೇನು ಔಷಧಿಗಳಿದಾವೆ ಅವುಗಳನ್ನು ನಾವು ಬಿಡೋಕ್ಕಾಗೋದಿಲ್ಲ. ಹೌದು, ಈ ಔಷಧಿಗಳು ಏನಿದಾವಲ್ಲ, ಯಾವುದು ಔಷಧಿಗಳು ತುಂಬಾ ನಾವು ಹೇಳೋ ತರ ಕಂಪ್ಲೀಟ್ ಆಗಿ ಸುರಕ್ಷತೆ ಲೈಕ್ ಕಂಪ್ಲೀಟ್ಲಿ ಸೇಫ್ ಅನ್ನೋದು ನಾವು ಹೇಳಕ್ ಬರೋದಿಲ್ಲ. ಈಗ ಯಾವುದು ನಾವು ತಗೊಂಡ್ರೆ ಒಂದು ಔಷಧಿಯನ್ನ ನೋಡಿ ಅದರಲ್ಲಿ ಇರೋ ಒಳ್ಳೆತನ ಮತ್ತು ಕೆಟ್ಟತನ ಅನ್ನು ನೋಡಿ ಈಗ ನಾವು ಏನಂತೀವಂದ್ರೆ ರಿಸ್ಕ್ ಮತ್ತೆ ಬೆನಿಫಿಟ್ ರೇಷಿಯೋ ಅಂತ ಹೇಳ್ತೀವಿ. ಈ ಒಂದು ಔಷಧಿ ತಗೊಂಡ್ರೆ ಒಂದು ರೋಗದಲ್ಲಿ ಅದು ಅದರದ್ದು ಉಪಯೋಗ ಇದೆಯಾ ಇಲ್ಲ ಅನ್ನೋದು ನೋಡ್ತೀವಿ. ಅಥವಾ ಸ್ವಲ್ಪ ಕಡೆ ಏನಾಗುತ್ತಲ್ಲ, ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಅದರ ರಿಸ್ಕ್ ಕಮ್ಮಿ ಇದೆ, ಬೆನಿಫಿಟ್ ಜಾಸ್ತಿ ಇದೆ ಅಂದ್ರೆ ಮಾತ್ರ ಅದು ನಾವು ಈ ಔಷಧಗಳನ್ನ ಉಪಯೋಗಿಸ್ತೀವಿ. ಈಗ ನಾನು ಹೇಳಿದ ಹಾಗೆ ಈ ಔಷಧಗಳು ಏನಿದಾವೆ, ಒಂದು ರೋಗಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇವು ಎಲ್ಲ ಔಷಧಗಳು ತಮ್ಮದೇ ಆದ ಒಂದು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಆದ್ರೆ ಸ್ವಲ್ಪ ಜನರಲ್ಲಿ ಇದನ್ನ ನಾವು ಕಾಣ್ತೀವಿ. ಆದ್ರೆ ಸ್ವಲ್ಪ ಜನರಲ್ಲಿ ಇದೇನಾಗುತ್ತಲ್ಲ, ಅವ್ರವ್ರ ಇಮ್ಯುನಿಟಿ ತಕ್ಕಂಗೆ ಅವ್ರವ್ರ ಪ್ರತಿ ಅವ್ರವ್ರ ಶರೀರ ಪ್ರಮಾಣ ನಿರೋಧಕ ಶಕ್ತಿ ಇತ್ತಂದ್ರೆ ಅದು ಅವರಲ್ಲಿ ಇರೋದು ಇಲ್ಲ. ಈ ಎಲ್ಲ ನಾವು ಪ್ರತಿಕೂಲ ಔಷಧಿಗಳ ಪ್ರತಿಕೂಲ ಪರಿಣಾಮಗಳು ಏನಿರ್ತಾವಲ್ಲ ಅದನ್ನ ಅಧ್ಯಯನ ಮಾಡಲು ಏನ್ ಮಾಡ್ತೀವಿ ಅಂದ್ರೆ ಈ ನಮ್ಮ ಔಷಧ ಶಾಸ್ತ್ರ ವಿಭಾಗದ ಒಂದು ಇನ್ನೊಂದು ವಿಭಾಗವಾಗಿ ಈಗ ಇನ್ನೊಂದು ಬ್ರಾಂಚ್ ಅಂದ್ರೆ ಇನ್ನೊಂದು ವಿಭಾಗವನ್ನು ಸ್ಥಾಪಿಸಿದೀವಿ. ಅದೇ ಇದು ಪ್ರತಿಕೂಲ ಔಷಧ ಪರಿಣಾಮಗಳ ಬಗ್ಗೆ ಅಧ್ಯಯನ ನಾವು ಮಾಡ್ತೀವಿ. ಇದರನ್ವಯ ಏನಾಗುತ್ತೆ, ಈಗ ಇತ್ತೀಚೆಗೆ 2010 ನಮ್ಮ ಭಾರತೀಯ ಸರ್ಕಾರವು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಈಗ ಹೇಗೆ ನಾವು ಮಲೇರಿಯಾಗೋಸ್ಕರ ಒಂದು ಪ್ರೋಗ್ರಾಮ್ ಇದೆ, ಟ್ಯೂಬರ್ಕ್ಯುಲೋಸಿಸ್, ಲೆಪ್ರಸಿ, ಹೀಗೇನು ನಾವು ಬೇರೆ ಬೇರೆ ಇದಕ್ಕೆ ಏನೇನು ಪ್ರೋಗ್ರಾಮ್ ಇದ್ದಾವೆ, ಹಾಗೆ ಈ ರೋಗಿಯ ರೋಗವನ್ನು ಗುಣಮಟ್ಟ ತರಲು ಮತ್ತೆ ಈ ರೋಗ ಈ ಔಷಧಿಗಳ ಸುರಕ್ಷತೆ ವೃದ್ಧಿಸಲು ಈ ಪ್ರೋಗ್ರಾಮ್ ಅನ್ನು ಮಾಡಲಾಗಿದೆ. ಈ ಪ್ರೋಗ್ರಾಮ್ ಭಾರತ ಸರ್ಕಾರವು ಫ್ಯಾಮಿಲಿ ಮಿನಿಸ್ಟರ್ ಆಫ್ ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್ ಅಂಡರ್ ಒಂದು ನಮ್ದೊಂದು ಸಂಸ್ಥೆ ಇದೆ, CDSCO ಅಂತ ಹೇಳಿ. ಅದೇನ್ ಮಾಡುತ್ತಲ್ಲ, ನಮ್ಮ ರಾಷ್ಟ್ರದ ಔಷಧಿಗಳ ಗುಣಮಟ್ಟವನ್ನು ಪರಿಶೀಲಿಸುತ್ತೆ. ಓಕೆ, ಒಳ್ಳೇದು ಡಾಕ್ಟರ್. ಈಗ ನಾವು ಇಲ್ಲಿ ನಿಲ್ಲೋಣ, ಒಂದ್ ಸ್ವಲ್ಪ ಒಂದು ಕರೆ ಅದ ನಮಗೆ, ಆ ಕರೆ ತಗೊಂಡು ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ಸರ್ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿ ಶಿವಲಿಂಗ ಅವರು ಮಾತಾಡ್ತಾ ಇದ್ದೀರಿ? ಹೇಳ್ರಿ ಶಿವಲಿಂಗ ಅವ್ರೆ, ಏನ್ ಪ್ರಶ್ನೆ ಅದ ತಮಗೆ? ನನ್ನ ಸಮಸ್ಯೆ ಏನಂದ್ರೆ ಸರ್, ನನ್ಗ ನಾಲ್ಗಿ ಬಹಳ ಒಡೆದ್ರಿ ಸರ್, ನಾಲ್ಗಿ. ಅದಕ್ಕೆ ಡಾಕ್ಟರ್ ಕಡೆ ಹೋಗಂದ್ರೆ ಹೀಟ್ ಬಹಳ ಇದ್ರೆ ಮಗ ಹೀಟ್ ಆಗ ಹಿಂಗ ಆಕತಿ ಅಂತಾರೆ, ಅದಕ್ಕೆ ಏನ್ ನೀವು ಏನಾದ್ರು ಪರಿಹಾರ ಹೇಳ್ತೀನಿ ಅಂತ ನಿಮಗೆ ಹಚ್ಚಿದ್ದೆ ಸರ್. ಇಲ್ರಿ, ಇದು ಏನ್ ಮಾಡ್ತಿರಲ್ಲ ನೀವು, ಇದಕ್ಕೆ ಕಾರಣ ಬಹಳ ಇರುತ್ತೆ. ಈಗ ನಮ್ದು ಸಂಬಂಧಪಟ್ಟಿಸಿದ ಹೆಂಗಂದ್ರೆ, ಈಗ ನೀವು ಏನಾದ್ರೂ ಮಾತ್ರೆಗಳು ತಗೊಂಡು ಅಥವಾ ಏನಾದ್ರೂ ಔಷಧಗಳು ತಗೊಂಡು ಇದಾಗತ್ತದ ಅಥವಾ ನಿಮ್ಗೆ ಏನು ತಗೋಲಾರ್ದ ಹಿಂಗ ಆಗತ್ತದೆ, ಅದನ್ನ ಅಧ್ಯಯನ ಮಾಡಬೇಕು. ನೀವು ಏನ್ ಮಾಡ್ಬೇಕಲ್ಲ, ನೀವು ಹತ್ತಿರದ ವೈದ್ಯರ ಹತ್ರ ಹೋಗ್ಬೇಕು. ಇದಕ್ಕೆ ಸುಮಾರು ಕಾರಣ ಇರ್ತವೆ. ಅದೇ ಈಗ ಏನ್ ಹೀಟ್ ಆಗತ್ತಿರಲ್ಲ, ಅದನ್ನ ಏನ್ ಮಾಡ್ಬೇಕಲ್ಲ, ಪರಿಪೂರ್ಣ ಫುಲ್ ಆಗಿ ನಿಮ್ಗ ಹಿಸ್ಟ್ರಿ ಅದು ತಗೊಂಡು ಅದನ್ನ ಪೂರ್ತಿಯಾಗಿ ನಿಮ್ನ ಇದನ್ ಮಾಡ್ಬೇಕ್ರಿ. ಅಂದ್ರೆ ಏನು ಎದಕ್ಕಾಗತೈತಿ, ಯಾವಗೋಸ್ಕರ ಆಗತೈತಿ ಅಂತೇಳಿ ನಾವು ನೋಡಿ ಅದನ್ನ ನೀವ್ ಏನ್ ಮಾಡ್ಬೇಕಲ್ಲ, ಸಮಗ್ರವಾಗಿ ನಿಮ್ ಇದ್ರದ್ದು. ನೀವ್ ಹಿಂಗ ಫೋನ್ದಾಗ ಹೇಳಿದ್ರಂದ್ರೆ ಅದಕ್ಕೊಂದ್ ಏನೋ ಒಂದ್ ನಾವು ಯಾವ್ದಾರ ಔಷಧ ಕೊಟ್ಟಿವಿ ಅಂತ ತಿಳ್ಕೊಂಡ್ರೆ ಅದು ನಿಮ್ಮಲ್ಲಿ ಅದು ಉಪಯೋಗ ಆಗ್ಬೋದು, ಉಪಯೋಗಕ್ಕೆ ಬರ್ದೇನೂ ಇರ್ಬೋದು. ಶಿವಲಿಂಗ್ ಅವ್ರೆ, ನೀವೇನಾದ್ರೂ ಔಷಧ ತಗೊಳ್ತಾ ಅಲ್ಲ, ನೀವೇನಾದ್ರೂ ಔಷಧ ತಗೊಳ್ತಾ ಇದ್ದೀರಿ ಈಗ? ಓಕೆ, ಅಂದ್ರೆ ನೀವು ವೈದ್ಯರನ್ನ ಭೇಟಿ ಆಗೋದು ಚಲೋ. ಇಲ್ಲಿ ಏನದ ಅಂತಂದ್ರೆ ಔಷಧಿಗಳ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ನಡೆದದ ಶಿವಲಿಂಗ್ ಅವರೇ. ಯಾವ ಔಷಧಿಗಳು ಹಿಂಗ ಪ್ರತಿಕೂಲ ಪರಿಣಾಮ ಬೀರ್ತಾವ, ಸೈಡ್ ಎಫೆಕ್ಟ್ಸ್ ಆಗ್ತಾವ, ಅದನ್ನ ನಾವು ಯಾವ ರೀತಿ ಮ್ಯಾಲಿನವ್ರಿಗೆ ಹೇಳಬೇಕು, ಸಂಶೋಧಕರಿಗೆ ಹೇಳಬೇಕು ಅನ್ನುವಂಥದ್ದು ಒಂದು ವಿಚಾರ ಅದ ಇಲ್ಲಿ. ಅದ್ರ ಬಗ್ಗೆ ತಾವು ನಿಮ್ ಸಲಹೆ ಏನು ಸರ್, ಸಣ್ಣ ಸಲಹೆ ಕೊಡಲ್ಲ ಸರ್, ಹಿಂಗ್ ಮಾಡ್ರಿ ಅಂತ ಹೇಳಿ, ಹೀಟ್ ಆಗಂತ ಹಿಂಗ ಹಾಕಿದ್ರಂತ ಬಹಳ ಮಾಡೋದ್ ಸರ್. ಇಲ್ರಿ, ಅದನ್ನ ಏನ್ ಮಾಡ್ರಿ, ನೀವು ಹೋಗಿ ನೀವು ಹತ್ತಿರದ ಏನ್ ವೈದ್ಯರು ಇದಾರಲ್ಲ ಅಲ್ಲಿ, ನಿಮ್ ಹತ್ತಿರದ ವೈದ್ಯರಿಗೆ ಹೋಗಿ ಭೇಟಿ ಆಗ್ರಿ. ಅವ್ರ ಏನ್ ಮಾಡ್ತಾರ, ನಿಮ್ಗೆ ಏನ್ ಎಕ್ಸಾಕ್ಟ್ ಆಗೈತಿ ಅಂತೇಳಿ ಅವ್ರು ನೋಡಿ ಅದ್ರ ತಕ್ಕಂಗ್ ನಿಮ್ಗೆ ಪರಿಹಾರ ಕೊಡ್ತಾರ. ಯಾಕಂದ್ರೆ ನೀವು ಬರೀ ಇದು ಒಂದ ಹೇಳಿದ್ರಂದ್ರ ಅದಕ್ಕೆ ಕಾರಣ 108 ಇರ್ಬೋದು. ಅದು ನಾವು ಇಲ್ಲಿ ನೋಡ್ಲಾರ್ದ ನಿಮ್ಗೆ ಹೇಳೋದು ನಮ್ದು ತಪ್ಪಾಗತ್ತೆ. ಒಳ್ಳೇದು ಶಿವಲಿಂಗರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ದೂರದಿಂದ ಕರೆ ಮಾಡಿರಿ, ತುಂಬಾ ಧನ್ಯವಾದಗಳು ತಮಗೆ. ಇನ್ನೊಂದು ಕರೆ ಬರೋ ತನಕ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಸರ್. ಈಗ ತಾವು ಹೇಳ್ತಾ ಇದ್ರಿ ಈ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅದರ ಬಗ್ಗೆ. ಅದೇ ಸರ್, ಈಗ ನಾವು ಏನು ನಾನು ಹೇಳ್ತಾ ಇರೋದ ಹಾಗೆ, ಈಗ ಒಂದು ಭಾರತ ಸರ್ಕಾರವು ಫಾರ್ಮಕೋವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂತೇಳಿ ಒಂದು ಪ್ರೋಗ್ರಾಮ್ ಅನ್ನು ಜುಲೈ 2010 ಸ್ಟಾರ್ಟ್ ಮಾಡಿದೆ. ಇದರ ಮೇನ್ ಉದ್ದೇಶ ಅಂದರೆ ನಮ್ಮ ಔಷಧಿಗಳ ಗುಣಮಟ್ಟವನ್ನು ಜಾಸ್ತಿ ಮಾಡಬೇಕು, ಮತ್ತು ಈ ಔಷಧಿಗಳು ರೋಗಿಯಲ್ಲಿ ಕಮ್ಮಿ ಪ್ರತಿಕೂಲ ಪರಿಣಾಮವನ್ನು ಬೀರಬೇಕು. ಇದರದ ಧ್ಯೇಯದಿಂದ ಅಂದರೆ ಏನು ಮೇನ್ ಅದರದ ಮುಖ್ಯವಾಗಿರೋದ ಉದ್ದೇಶ ಏನಂದರೆ ರೋಗಿಯ ಸುರಕ್ಷತೆಯನ್ನು ವೃದ್ಧಿಸುವುದು. ಹೌದು, ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಅದು ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಇದನ್ನ ಏನ್ ಮಾಡಿದಾರಲ್ಲ, ಇದು ನಾನು ಹೇಳಿದ ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಭಾರತ ಸರ್ಕಾರವು ಸ್ಟಾರ್ಟ್ ಮಾಡಿದೆ. CDSCO ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇವರು ಇಬ್ರು ಸೇರಿ ನಾವು ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಏನ್ ಮಾಡಿದಾರಲ್ಲ, ಇದಕ್ಕೆ ಒಂದು ಪ್ರೊಸೆಸ್ ಇದೆ. ಅಂದ್ರೆ ಇದರ ಮೇನ್ ನಮ್ಮ ಭಾರತದಲ್ಲಿ ಇದರದ ಮುಖ್ಯ ಕೇಂದ್ರ ಇರೋದು ಗಾಜಿಯಾಬಾದ್ದಲ್ಲಿ. ಅದರ ಅನ್ವಯ ಪ್ರತಿ ವಲಯದಲ್ಲಿ ಒಂದೊಂದು ಝೋನಲ್ ಆಫೀಸ್ ಅಂತಿದ್ದಾವೆ. ಅದರ ಕೆಳಗಡೆ ಮತ್ತೆ ಸುಮಾರು ಈ ಅಡ್ವರ್ಸ್ ಡ್ರಗ್ ಮಾನಿಟರಿಂಗ್ ಸೆಂಟರ್ಸ್ ಅಂತ ಇದಾವೆ. ಅದರಲ್ಲಿ ನಮ್ಮ BLD ಮೆಡಿಕಲ್ ಕಾಲೇಜು ಒಂದು. ಅಂದ್ರೆ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕಾರ್ಯವ್ಯಾಪ್ತಿ ಏನಂದ್ರೆ ಇದರಲ್ಲಿ ಏನ್ ಮಾಡ್ತಾರಂದ್ರೆ ನಮ್ದು ಏನು ಇದು ಔಷಧಿಗಳ ಪ್ರತಿಕೂಲ ಪರಿಣಾಮ ಇರುತ್ತಲ್ಲ ಇದನ್ನ ಎಲ್ಲರೂ ವರದಿ ಮಾಡ್ತಾರೆ. ಈ ವರದಿ ಮಾಡಕ್ಕೆ ಒಂದು ಪ್ರತಿಕ್ರಿಯೆ ಇದೆ. ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಅವ್ರ ವೆಬ್ಸೈಟ್ ಅಲ್ಲಿ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ಅನ್ನ ಏನ್ ಮಾಡ್ಬೇಕಲ್ಲ ಎಲ್ಲರೂ ಅದನ್ನ ಫಾರ್ಮ್ ತುಂಬಿ ಇದನ್ನ ನಮಗೆ ಕಳಿಸ್ಬೇಕು. ನಾವು ಏನ್ ಮಾಡ್ತೀವಲ್ಲ ಈ ಫಾರ್ಮ್ಗಳನ್ನ ನೋಡಿ ಅದನ್ನ ಮತ್ತೆ ನಾವು ಅಧ್ಯಯನ ಮಾಡ್ತೀವಿ. ಅಂದ್ರೆ ಇದು ಸಾಮಾನ್ಯವಾಗಿ ಈ ಔಷಧಿಯಿಂದ ಬರುತ್ತಾ ಇಲ್ವಾ, ಆಮೇಲೆ ಇದಿರೋದು ಸೌಮ್ಯ ರೀತಿನ ಅಥವಾ ತೀವ್ರ ರೀತಿನ ವಿಶ್ಲೇಷಣೆ ಮಾಡ್ತಾ ಅದನ್ನ ನಾವು ನಮ್ಮ ವೈಜ್ಞಾನಿಕ ರೀತಿಯಲ್ಲಿ ನಮ್ದೇ ಅದೇ ಬೇರೆ ತರ ಒಂದು ಪ್ರೋಟೋಕಾಲ್ ಇದೆ. ಒಳ್ಳೇದು ಡಾಕ್ಟರ್, ಈಗ ಒಂದು ಕರೆ ಅದ ನಮಗೆ, ಅದನ್ನ ತಗೊಂಡು ನಾವು ಮುಂದುವರಿಯೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ನಾ ವಿಜಯಪುರ್ ರಹೀಮ್ ನಗರದಿಂದ ಅನಂತ ಟಿಕಾರೆ. ಅನಂತ ಟಿಕಾರೆ ಅವರು, ನಮಸ್ಕಾರ ಹೇಳ್ರಿ. ಅನಂತ ಟಿಕಾರೆ ಅವರು, ಏನ್ ಪ್ರಶ್ನೆ ಅದ ತಮ್ದು? ಈಗ ಗುಳಿಗೆ ಔಷಧ ಬಗ್ಗೆ ಕೇಳದೈತ್ರಿ. ಈಗ ಪ್ರತಿಯೊಬ್ರು ಒಬ್ಬೊಬ್ರು ಏನ್ ಎಲ್ಲಾರಿಲ್ರಿ, ಒಬ್ಬೊಬ್ರು ಏನ್ ಮಾಡ್ತಾರ ಅಂದ್ರ, ಈಗ ಬಾಳ ಹೀಟ್ ಆಯ್ತಪ್ಪ ಅಂದ್ರೆ ಬಿ ಕಾಂಪ್ಲೆಕ್ಸ್ ಗಳಿಗೆ ತಗೊಳ್ಳೋದು, ತಲೆ ನೋಡ್ತಪ್ಪ ಅಂದ್ರೆ ಅವ್ರವ್ರು ಇದರಲ್ಲೇ ಹೋಗಿ ಮೆಡಿಕಲ್ ಅಂಗಡಿ ತಗೊಂಡ್ ಬರ್ತಾರೆ. ಅಂದ್ರೆ ಅಂತವ್ರು ನೀವು ಏನ್ ಅಂತೀರ, ಪಿತ್ ಆಯ್ತಪ್ಪ ಅಂದ್ರೆ ಬರೇ ಅಂದ್ರೆ ವೈದ್ಯರು ಏನು ಸಲಹೆ ಇರ್ಲಾರ್ದೆ ಒಟ್ಟ ತಾನೆ ಏನು ಪ್ರಿಸ್ಕ್ರಿಪ್ಷನ್ ಇರ್ಲಾರ್ದೆ ತಗೊಳ್ತಾರ, ಅವ್ರಿಗೆ ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ಅದ್ರ ಬಗ್ಗೆ ನಾನು ಮುಂದೆ ಹೇಳೋನಿದ್ದೆ. ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಅಂದ್ರೆ ಏನಿರ್ತದಲ್ರಿ, ಪ್ರತಿಯೊಂದು ರೋಗಕ್ಕೆ ಈಗಿನ ಕಾಲದಲ್ಲಿ ಇಷ್ಟೊಂದು ವೈಜ್ಞಾನಿಕವಾಗಿ ನಾವು ಮುಂದೆ ಹೊರದ ಮೇಲೆ ಪ್ರತಿಯೊಂದು ರೋಗಕ್ಕೆ ಅದರದೇ ಆದ ಔಷಧಿಗಳು ಅದಾವೆ. ಆದ್ರೆ ನಾವು ಏನ್ ಮಾಡ್ತೀವಲ್ಲ ಎಲ್ಲರೂ, ಈಗ ನಮ್ಗೆ ಏನಾರೇ ಜಡ್ಡು ಬಂತು, ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಕೇಳ್ತೀವಿ, ನಿಂಗ್ ಹಿಂಗ ಆಗಿದಾಗ ನೀ ಏನ್ ಮಾಡಿದ್ಯಪ್ಪ ಅಂತ ಕೇಳ್ತೀವಿ. ಆಮೇಲೆ ಏನ್ ಮಾಡ್ತಿಲ್ಲ, ಅದನ್ನ ಹೋಗಿ ತಗೊಂಡ್ಬರ್ತೀವಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಲ್ಲ, ಡೈರೆಕ್ಟ್ ಇದಕ್ಕೆ ಔಷಧ ಅಂಗಡಿಗೆ ಹೋಗ್ತೀವಿ, ಅವ್ನ್ ಹೇಳ್ತೀವಿ ಹಿಂಗ ಹಿಂಗ ಇದಪ್ಪ, ಇದೇ ನಂಗೆ ಹಿಂಗ ಆಗತೈತಿ, ಇದ್ ಗುಳಿಗೆ ಕೊಡ ಅಂತ ಹೇಳ್ತೀವಿ. ಅವನು ಸರ್, ಈಗ ಅದು ನಾವು ತೋಡಲ್ಲ, ನಮಗ್ ಆರಾಮ ಆಯ್ತಿಲ್ರಿ, ನಾ ಹೋಗಿ ಇನ್ನೊಬ್ರು ಹೇಳ್ತೀವ. ಅದನ್ನ ಹೇಳತ್ತಿನಿರ್ಲ, ಈಗ ಏನಾಗುತ್ತಿರಲ್ಲ, ಇದು ನೀವು ಹಿಂಗ ಹೇಳ್ಕೊತ ಹೋಗ್ತಿರಲ್ಲ, ಇದು ಪ್ರತಿಯೊಂದು ಮಂಚ ಹೆಂಗದನ್ರಲ್ಲ, ಪ್ರತಿಯೊಂದು ಮಂಚ ಬೇರೆ ಇರ್ತನ್ರಿ. ಈ ಒಂದ್ ಯಾವ್ದಾರ ಒಂದು ಗುಳಿಗೆ ಕೊಟ್ಟಿರ್ತೀವಿ ಕೊಡ್ರಿ, ಒಬ್ಬ ಮಂಚ ಒಳಗ ಚಲೋ ಆಗಿ ಕೆಲಸ ಮಾಡ್ಬೋದು, ಇನ್ನೊಂದು ಕೆಲಸ ಇನ್ನೊಬ್ಬ ಮಂಚ ಅಲ್ಲಿ ಅದ್ರದ್ದು ಅಷ್ಟು ತಕ್ಕಂಗ ಅದು ಕೆಲಸ ಮಾಡ್ದೇನೂ ಇರ್ಬೋದು, ಅಥವಾ ಒಮ್ಮೆ ಏನಾಗತ್ತಲ್ಲ ಅಡ್ಡ ಪರಿಣಾಮ ಬಹಳನು ಇರಬಹುದು. ಯಾಕಂದ್ರೆ ಇವೆಲ್ಲ ಏನದವ್ರಲ್ಲ, ಒಂದು ಮಂಚಂದು ತಂದ ಶಾರೀರಿಕ ಗುಣ ಮೇಲೆ ಹೋಗುತ್ತೆ. ಅವನಲ್ಲಿರೋ ರೋಗ ಶಕ್ತಿ ರೋಗ ನಿವಾರಕ ಶಕ್ತಿ ಆಯ್ತು, ತಾನು ಇರೋದು ಒಂದು ಲೈಫ್ ಸ್ಟೈಲ್. ಯಾಕಂದ್ರೆ ಈಗ ನಾವು ನೋಡ್ತಾ ಇರೋದು ಎಷ್ಟೋ ಜನರಲ್ಲಿ, ಈಗ ಮೊದಲಿನ ಕಾಲದಲ್ಲಿ ಜನರು ಇದ್ರ ನಮ್ ಪೂರ್ವಜರು ಎಲ್ಲರೂ ಹೆಂಗಿದ್ರಂದ್ರೆ, ಅವ್ರು ಒಂದು ಗುಳಿಗೆ ತೋತಿರ್ಲಿಲ್ಲ, ಅಂದ್ರೂ ಅವ್ರು ಶಾರೀರಿಕವಾಗಿ ಭಾರಿ ಗಟ್ಟಿದ್ರು, ಅವರು ಬಹಳ ಗಟ್ಮುಟ್ಟಾಗಿದ್ರು. ಆದ್ರೆ ಈಗ ಕತಿ ಹಂಗಿಲ್ರಿ, ಈಗ ನಾವೇನು ನಾವೇನ್ ನೋಡ್ತೀವಲ್ಲ, ಎಷ್ಟೋ ಜನ ನಾವು ಫಿಸಿಕಲ್ ಎಕ್ಸಸೈಸ್ ಮಾಡಲ್ಲ, ಒಂದು ಒಂದು ಇದ್ದಿದ್ದು ಒಂದು ಯಾವ್ದೋ ಒಂದು ಪದ್ಧತಿ ಫಾಲೋ ಮಾಡಲ್ಲ, ಕರೆಕ್ಟ್ ಟೈಮ್ದಲ್ಲಿ ಊಟ ಮಾಡಲ್ಲ, ನಮ್ ದಿನಚರಿ ಎಲ್ಲ ಸಂಪೂರ್ಣವಾಗಿ ಚೇಂಜ್ ಆಗಿಬಿಟ್ಟಿದೆ. ಸಂಪೂರ್ಣವಾಗಿ ನಾವು ಈ ಕಾಲಕ್ರಮೇಣವಾಗಿ ಎಲ್ಲಾನು ಬದಲಿ ಆಗಿದೆ. ಅದನ್ನ ನೀವು ಹೇಳಿದವ್ರ ತರ ನಾವು ಏನ್ ಮಾಡ್ಬೇಕಲ್ಲ, ಯಾವ ಒಂದ್ ವೇಳೆ ಏನಾದರೂ ನಿಮ್ಗೆ ರೋಗ ಇದ್ರೆ ನೀವ್ ಏನ್ ಮಾಡ್ಬೇಕಲ್ಲ, ಹೋಗಿ ಒಂದು ವೈದ್ಯರನ್ನೇ ನಾವು ಹೋಗಿ ಭೇಟಿಯಾಗಿ ಅವ್ರು ಏನ್ ಸಲಹೆ ಕೊಡ್ತಾರಲ್ಲ ಅದನ್ನೇ ಅದ್ರ ತಕ್ಕಂಗೆ ನೀವು ಏನ್ ಮಾಡ್ಬೇಕು ಅದ್ರ ನೀವು ಆ ಮಾತ್ರೆ ತಗೋಬೇಕು. ಔಷಧಗಳು ಬಹಳ ಮಂದಿ ಇದಾರ, ಇದ್ರ ಬಗ್ಗೆ ನೀವು ಹೇಳ್ರ ಫೋನ್ ಮಾಡಿದ್ರೆ ಅದೇ ಅದೇ ಹೇಳ್ತೇನೆ, ಮುಂದೆ ಹೇಳ್ತೇವ್ರಿ. ಒಳ್ಳೇದು ಒಳ್ಳೇದು, ನಿಮ್ದು ಸುಜಾವ್ ಒಳ್ಳೇದಿದೆ, ಸಲಹೆ ಒಳ್ಳೇದಿದೆ, ನಾವು ಅದನ್ನ ಹೇಳ್ತೀವಿ. ಒಳ್ಳೇದನ್ನ ಟೀಕಾರ ಅವರೇ ತುಂಬಾ ಧನ್ಯವಾದಗಳು, ತಾವು ಕರೆ ಮಾಡಿ ತಾವು ಕಾಳಜಿ ವ್ಯಕ್ತ ಮಾಡಿದ್ರಿ, ಬಹಳ ಸಂತೋಷ. ಈ ಒಂದು ಅವೇರ್ನೆಸ್ ಎಲ್ಲರಲ್ಲಿ ಬರಬೇಕಾಗಿದೆ ಡಾಕ್ಟ್ರೆ. ನಾವು ಈ ಕಾರ್ಯಕ್ರಮ ತಮ್ಮ ಮೂಲಕ ಇದನ್ನೇ ಮಾಡ್ತಾ ಇರುವಂತದ್ದು, ಔಷಧಗಳ ಬಗ್ಗೆ, ಆಮೇಲೆ ಚಿಕಿತ್ಸೆ ಬಗ್ಗೆ, ರೋಗದ ಬಗ್ಗೆ ಒಂದ್ ತಿಳುವಳಿಕೆ, ಸರಿಯಾದಂತಹ ಒಂದು ತಿಳುವಳಿಕೆ, ತಪ್ಪು ಕಲ್ಪನೆಗಳು ಇರಬಾರದು, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ತಾವು ಹೇಳ್ತಾ ಇದ್ರಿ ಯಾವ ರೀತಿ ಒಂದು ಪ್ರೊಸೆಸ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ. ಅದೇ ಸರ್, ಈಗ ಏನ್ ನಾನು ಹೇಳ್ತಾ ಇರೋದ, ಈ ನಮ್ದು ಏನ್ ಫಾರ್ಮಕೋವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂತಿದೆ, ಅದರ ಅನ್ವಯ ಸುಮಾರು ವಲಯಗಳಿದಾವೆ. ಮೇನ್ ಸೆಂಟರ್ ಇರೋದು IPC ಗಾಜಿಯಾಬಾದ್ ಅಂತ ಹೇಳಿ, ಅದರಲ್ಲಿ ಏನ್ ಮಾಡ್ತೀವಲ್ಲ ಅಲ್ಲಿ, ಅದಂತೂ ನಮ್ಮ ರಾಷ್ಟ್ರದ ಮೇನ್ ಸೆಂಟರ್. ಅದರ ಅನ್ವಯ ಸುಮಾರು ವಲಯಗಳಿದಾವೆ, ಅದರಲ್ಲಿ ಮತ್ತೆ ವಿಭಾಗಗಳಿದಾವೆ. ಈ ವಿಭಾಗಗಳಲ್ಲಿ ಒಂದು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಮಾನಿಟರಿಂಗ್ ಸೆಂಟರ್ ಅಂತ ಅವರು ಮಾಡಿದ್ದಾರೆ. ಇದರ ಅನ್ವಯ ಏನಾಗುತ್ತೆ ಅಂದ್ರೆ, ಈಗ ನಮ್ಮ BLD ಮೆಡಿಕಲ್ ಕಾಲೇಜ್, ಸುಮಾರು ಮೆಡಿಕಲ್ ಕಾಲೇಜ್ ರಾಷ್ಟ್ರದಂತ ಇರೋ ಎಲ್ಲ ಮೆಡಿಕಲ್ ಕಾಲೇಜ್ ಅಲ್ಲಿನೂ ಇವು ಸೆಂಟರ್ಗಳಿದಾವೆ. ಇವು ಏನ್ ಮಾಡ್ತಾವ ಅಂದ್ರೆ, ಇದ್ರ ಕಾರ್ಯವ್ಯಾಪ್ತಿ ಅಂದ್ರೆ ಅದ್ರ ಸುತ್ತಮುತ್ತಲ ಇರೋ ವ್ಯಾಪ್ತಿಯಲ್ಲಿ ಏನೇನು ಅಡ್ಡಪರಿಣಾಮ ಅಥವಾ ಏನೇನು ವ್ಯತಿರಿಕ್ತ ಪರಿಣಾಮಗಳು ಇದಾವಲ್ಲ, ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಗೋಬೇಕು, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಅಂದ್ರೆ ಅಲ್ಲಿ ಇರುವಂತಹ ವೈದ್ಯರೆಲ್ಲರೂ ಅಧ್ಯಯನ ಮಾಡ್ತಾರೆ? ಇಲ್ಲ, ನಾವು ಏನು, ನಾವು ನಮ್ಮ ವಿಭಾಗ ಇದೆ ಅಲ್ಲ, ಔಷಧ ಶಾಸ್ತ್ರ ವಿಭಾಗ, ಅದರಲ್ಲಿ ನಾವು ಈಗೇನ್ ಕೆಲಸ, ನಮ್ದು ಮೇನ್ ಕೆಲಸನೇ ಅದು. ಅಂದ್ರೆ ಅದು ಬಂದಿರೋ ಏನಾದ್ರೂ ವರದಿ ಇದ್ರೆ ಅದನ್ನ ನಾವು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಅಂದ್ರೆ ಅದು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಆಗುತ್ತೋ ಇಲ್ವೋ, ಆದ್ರೆ ಅದು ಕಮ್ಮಿ ಪ್ರಮಾಣದಲ್ಲಿ ಇದೆಯೋ ದೊಡ್ಡ ಪ್ರಮಾಣ. ಅಂದ್ರೆ ತಮಗೆ ವರದಿ ಕೊಡುವಂತವ್ರು ಯಾರು, ನೇರವಾಗಿ ಪೇಷಂಟ್ಸ್ ವರದಿ ಕೊಡಬಹುದಾ, ಅಥವಾ ಅವ್ರ ಮೂಲ ಪೇಷಂಟ್ಸ್ಗಳ ಏನು ಅನುಭವ ಇರ್ತದ ಅದನ್ನ ಅವ್ರು ವೈದ್ಯರು ಕೊಡಬಹುದಾ ಅಂತ? ಒಳ್ಳೆ ಪ್ರಶ್ನೆ ಸರ್. ಅಂದ್ರೆ ಈಗ ಹೇಗಿದೆ ಅಲ್ಲ, ಹೆಚ್ಚಾನ ಹೆಚ್ಚು ಸರಿ ಏನ್ ಮಾಡ್ಬೇಕಾಗುತ್ತೆ, ಯಾರಿಗಾದ್ರೂ ಏನಾದ್ರೂ ಒಂದು ಅಡ್ಡ ಪರಿಣಾಮ ಅಥವಾ ಏನೋ ಪ್ರತಿಕೂಲ ಪರಿಣಾಮ ಆದ್ರೆ ಅವರು ತಮ್ಮ ವೈದ್ಯರಿಂದ ತಾವು ಅದನ್ನ ಯಾವ್ದಾದ್ರು ಒಂದು ಮಾತ್ರೆ ತಗೊಂಡ್ರೆ ಆಗಿರುತ್ತೆ. ಅವ್ರು ಏನ್ ಮಾಡ್ಬೇಕಂದ್ರೆ, ಸಾಮಾನ್ಯವಾಗಿ ತಾವು ಯಾವ ವೈದ್ಯರ ಹತ್ರ ಹೋಗಿರತಾರಲ್ಲ ಅವ್ರಿಗೆ ಹೋಗಿ ಹೇಳ್ಬೇಕು, ಇಲ್ಲ ನಮ್ಗೆ ಈ ತರ ಹಿಂಗೆ ನಮ್ಗೆ ಇದಾಗಿತ್ತು, ನಾವು ಈ ಔಷಧಿಯನ್ನು ತಗೊಂಡಿದೀವಿ, ಈ ಔಷಧಿ ತಗೊಂಡ್ಮೇಲೆ ಹಿಂಗಿಂಗ್ ಆಗಿದೆ ಅಂತ. ಅದು ಯಾರು ವೈದ್ಯರು ನೋಡಿರ್ತಾರಲ್ಲ, ಅದು ಅವ್ರ ಕರ್ತವ್ಯ. ಅದು ಯಾವುದು ಹತ್ತಿರದಲ್ಲಿ ಇರುವ ಯಾವ್ದಾದ್ರು ಇದು ನಮ್ AMC ಇರುತ್ತಲ್ಲ, ಅದರಲ್ಲಿ ಅವರು ಅದನ್ನ ವರದಿ ಮಾಡಬೇಕು. ಆಮೇಲೆ ಇದರಲ್ಲಿ ಇತ್ತೀಚಿನ ದಿನದಲ್ಲಿ ನಮ್ಮ ಈಗ ಜಾಸ್ತಿ ಇದು ವೈದ್ಯರಿಂದ ಅಥವಾ ಆರೋಗ್ಯ ಸಿಬ್ಬಂದಿಯಿಂದ ಜಾಸ್ತಿ ವರದಿ ಆಗದೇ ಇರೋದ್ರಿಂದ ಈ ನಮ್ಮ ಭಾರತ ಸರ್ಕಾರ ಏನ್ ಮಾಡಿದ್ದಾರೆ, ಪೇಷಂಟ್ಸ್ಗೂ ರೋಗಿಗಳಿಗೂ ಒಂದು ಸುವಿಧಾವನ್ನು ಒಂದು ಇದನ್ನು ಕೊಟ್ಟಿದ್ದಾರೆ. ಅವರು ಕೂಡ ನೇರವಾಗಿ ಕೊಡಬಹುದು. ಈಗ ನಮ್ದೊಂದು IPC.gov.in ಅಂತ ಅವ್ರದೊಂದು ವೆಬ್ಸೈಟ್ ಇದೆ, ಅದರಲ್ಲಿ ಪೇಷಂಟ್ ರಿಪೋರ್ಟ್ ಫಾರ್ಮ್ ಅಂತಾನು ಒಂದಿದೆ. ಏನ್ ಮಾಡ್ಬೇಕಂದ್ರೆ, ನಾವು ಆ ವೆಬ್ಸೈಟ್ಗೆ ಹೋಗ್ಬೇಕು, ಆ ಫಾರ್ಮ್ ಅನ್ನು ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ. ಅದರಲ್ಲಿ ಏನೇನು ವರದಿ ಇದೆ ಅವರು ಕೊಟ್ರೆ ಅದು ಮತ್ತೆ ಅದೇನಾಗುತ್ತೆ, ಅದು ಹತ್ತಿರದ AMC ಅವರು ರಿಪೋರ್ಟ್ ಮಾಡಬೇಕು. ಆಮೇಲೆ ಈಗ ಇತ್ತೀಚೆಗೆ ಇನ್ನೊಂದು ಮಾಡಿದ್ದಾರೆ, ಅಂದ್ರೆ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಆ ಆ್ಯಪ್ ಇಂದನೂ ರೋಗಿಗಳು ಅದನ್ನ ರಿಪೋರ್ಟ್ ಮಾಡಬಹುದು. ಒಳ್ಳೇದು ಡಾಕ್ಟರ್, ಒಂದು ಕರೆ ಅದ ನಮಗೆ, ಅದನ್ನ ತಗೊಳ್ಳೋಣ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ವಿಜಯಪುರ ನಗರದಿಂದ ಗುರುರಾಜ್ ಪತ್ತಾರ್ ಸರ್. ಗುರುರಾಜ್ ಪತ್ತಾರ್ ಅವ್ರು ಮಾತಾಡೋದು. ಹೇಳ್ರಿ ಗುರುರಾಜ್ ಅವ್ರ, ಏನು ಪ್ರಶ್ನೆ ಅದ ತಮ್ದು ಡಾಕ್ಟರ್ ಕೇಳ್ರಿ. ಈಗ ಮೆಡಿಸಿನ್ ತಗೋತೀವಿ ಸರ್ ಸದ್ಯಕ್ಕೆ ನಾವು, ಈಗ ಮತ್ತೆ ನೆಕ್ಸ್ಟ್ ನಮಗೊಂದು 6 ತಿಂಗಳು ಬಿಟ್ಟು ಅದು ನಾವು ಮತ್ತೆ ಏನ ಅದೇ ಕಾಯ್ದೆ ರಿಟರ್ನ್ ಬರ್ತಾ ತಿಳ್ಕೊ ಸರ್, ಉದಾಹರಣೆ ಕೆಮ್ಮ ನೆಗಡಿ ಜ್ವರ ಸರ್. ಹ್ಞೂ, ಮತ್ತೆ ನಾವು ಎಲ್ಲಿ ಡಾಕ್ಟರ್ ಫೀ ಕೊಡುದು, ಎಲ್ಲಿ ಹೋಗುದು, ಅದನ್ನೇ ತಗೊಂಡ್ರೆ ಹೆಂಗಾಗ್ತದೆ? ಅದೇ ಈಗ ಇರೋದು ಸುಮ್ಮನೆ, ನೀವ್ ಏನ್ ಹೇಳಿದಾರಲ್ಲ ಅದು ನೀವು ಅಷ್ಟೇ ಮಾಡೋದಿಲ್ಲ, ಸುಮಾರು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಆದ್ರೆ ಈಗ ಹೆಂಗೈತಲ್ರಿ, ಈಗೇನ್ ನೀವು ನೆಗಡಿ ಕೆಮ್ಮ ಅಂತ ಬಂದಿದೆ ಅಲ್ಲ, ಅದು ಪ್ರತಿ ಈಗ ಒಂದು ನೆಗಡಿ ಕೆಮ್ಮು ಬರಕ್ಕೆ ಅದಕ್ಕೆ ಸಾವಿರಾರು ಕಾರಣಗಳು ಇರ್ತವೆ. ನಿಮ್ಗೆ ಒಂದ್ಸರಿ ನೆಗಡಿ ಕೆಮ್ಮು ಬಂತಂದ್ರೆ ಅದು ಎದಕ್ಕಾಗಿತ್ತು ಅಂತೇಳಿ ಆ ಟೈಮ್ದಾಗ ಡಾಕ್ಟರ್ಗಳು ಅದನ್ನ ನೋಡಿ ನಿಮ್ಗೆ ಒಂದು ಗುಳಿಗೆ ಕೊಟ್ಟಿರ್ತಾರೆ. ನಿಮ್ಗೆ ಇನ್ನೊಮ್ಮೆ ಆತಂದ್ರೆ ಏನಾಯ್ತಿರಲ್ಲ, ಅವಾಗ ನೀವು ಏನು ಮಾಡ್ಬೇಕಂದ್ರೆ ಮತ್ತೆ ನೀವು ವೈದ್ಯರನ್ನು ಭೇಟಿ ಆಗಬೇಕು. ಅವ್ರು ಭೇಟಿಯಾಗಿ ಅದು ಅದ್ರ ಸಲುವಾಗ ಆಯ್ತು ಬ್ಯಾರೇಜ್ ಸಲುವಾಗ ಆಯ್ತು ಅಂತೇಳಿ ಏನಿದಾರಲ್ಲ ಅದು ವೈದ್ಯರು ಪರಿಶೀಲನೆ ಮಾಡ್ತಾರೆ. ಅದಾದ ಮೇಲೆ ಏನು ಮಾಡ್ತಾರಲ್ಲ, ಒಂದು ವೇಳೆ ಅದ ಇತ್ತಂದ್ರೆ ಅವರು ಅದ್ರ ತಕ್ಕಂಗೆ ಗುಳಿಗೆ ಕೊಡ್ತಾರೆ, ಇಲ್ಲ ಬೇರೆ ಕಾರಣ ಆಗಿತ್ತಂದ್ರೆ ಬೇರೆ ಗುಳಿಗೆ ಕೊಡ್ತಾರೆ. ಮತ್ತು ನೀವು ಏನೈತಲ್ಲ ಈ ನೀವು ಹೇಳಿದಂಗೆ ಈಗ ನಾವೇ ಔಷಧ ತಗೋದು, ನಾವು ಬೇರೆಯವ್ರಿಗೆ ಕೇಳಿ ಔಷಧ ತಗೋದು ಇಂಥದನ್ನ ಮಾಡಬಾರ್ದು. ಮತ್ತೆ ಇದ್ಯಾಕೆ ಸರ್ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಇದೇನು ಪಿರಿಯಡ್ ಇರ್ತದೆ ಸರ್, ಏನೇ ಅಷ್ಟೇ ತಾಸು ಅಂತ ಇರ್ತದೆ ಸರ್ ಒಂದು ಟ್ಯಾಬ್ಲೆಟ್ ಮೆಡಿಸಿನ್ ತಗೊಂಡ್ರೆ? ಹಾ, ಒಳ್ಳೆ ಪ್ರಶ್ನೆ ಸರ್. ಅಂದರೆ ಹೆಂಗಿರ್ತಲ್ರಿ, ಈಗ ನಾವು ಒಂದು ಯಾವುದು ಔಷಧ ಕೊಡ್ತಾರಲ್ಲ, ಈ ಔಷಧಗಳದು ಏನಂದ್ರೆ ಮುಖ್ಯ ಉದ್ದೇಶ ಅಂದ್ರೆ ನಾವು ಮನುಷ್ಯದ್ದು ಏನು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಏನು ಕೆಲಸ ಮಾಡ್ತಾನಲ್ಲ ಅದ್ರ ತಕ್ಕಂಗೆ ಕೆಲಸ ಮಾಡಬೇಕು. ಅಂದರೆ ಈಗ ಏನೈತಲ್ಲ, ಒಂದು ಯಾವ್ದಾದ್ರು ಒಂದು ಹಾರ್ಮೋನ್ ಇತ್ತು ಅಂತ ಕೊಡ್ರಿ. ಈಗ ಸುಮಾರು ಜನರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಶುಗರ್ ಅಂತೂ ಭಾಳ ಮಂದಿಗೆ ಐತಿ. ಈಗ ಅದಕ್ಕೆ ಮಾಡೋಕ್ಕಂದ್ರೆ ಕಾರಣ ಇನ್ಸುಲಿನ್. ಅದೇನೈತಿರಲ್ಲ, ನಿಮ್ಮ ಔಷಧ ಹೆಂಗೆ ಕೊಡ್ತಾರಂದ್ರೆ ಅದು ಔ ಇನ್ಸುಲಿನ್ ಏನು ಇದೆ ಅಲ್ಲ ಅದು ನಾರ್ಮಲ್ಲಾಗಿ ನಾರ್ಮಲ್ ಮನುಷ್ಯದಾಗ ಹೆಂಗೆ ಕೆಲಸ ಮಾಡಬೇಕಲ್ಲ ಆ ಥರ ಮಾಡುವಂಗೆ ಔಷಧ ಕೊಡ್ತಾರೆ. ಅದ್ರ ಸಲುವಾಗಿ ಏನೈತಲ್ಲ, ಈಗ ನಮ್ಗೇನು ಔಷಧ ಸಿಗ್ತಾವ್ರಲ್ಲ ಅದರಲ್ಲಿ ಸ್ವಲ್ಪ ಔಷಧ ಕಮ್ಮಿ ಟೈಮ್ಗೆ ಕೆಲಸ ಮಾಡ್ತಾವೆ, ಸ್ವಲ್ಪ ಔಷಧ ಜಾಸ್ತಿ ಟೈಮ್ಗೆ ಕೆಲಸ ಮಾಡ್ತಾರೆ. ಈಗ ಅದ್ರ ತಕ್ಕಂಗೆ ಈಗ ಮನುಷ್ಯಾಗೆ ಮತ್ತು ಇನ್ನೊಂದು ಹೆಂಗಿರುತ್ತೆ, ಈಗ ಶುಗರ್ ಆಯ್ತಂದ್ರೆ ಸ್ವಲ್ಪ ಮಂದಿ ಒಳಗೆ ಸ್ವಲ್ಪ ಜಾಸ್ತಿ ಶುಗರ್ ಇರುತ್ತೆ, ಸ್ವಲ್ಪ ಮಂದಿಗೆ ಜಾಸ್ತಿ ಇರುತ್ತೆ. ಹಂಗೆ ಮನುಷ್ಯನ ನೋಡಿ ಅದ್ರ ತಕ್ಕಂಗೆ ಅವ್ರ ಶಾರೀರಿಕನ ಸಾಮಾನ್ಯವಾಗಿ ತರಕ ಬೇರೆ ಬೇರೆ ಥರ ಗುಳಿಗೆ ಕೊಡ್ತಾರೋ. ಮತ್ತು ಇವು ಇದೇನು ಔಷಧಗಳಿದಾವಲ್ಲ ಅವು ತಮ್ಮ ತಮ್ಮ ಕೆಲಸ ಬರೋಬ್ಬರಿ ಮಾಡಕ್ಕೆ ಅದ್ರ ತಕ್ಕಂಗೆ ಒಮ್ಮೆಮ್ಮೆ ಒಂದೇ ಕೊಡ್ತಾರೆ. ಅದೇನಾದರೂ ಒಂದೇಳೆ ಔಷಧ ಜಾಸ್ತಿ ಹೊತ್ತು ಕಾರ್ಯ ಮಾಡ್ತಿತ್ತು ಸ್ವಲ್ಪ ಔಷಧ ಇದಾವೆ ಡೋಸೇಜ್ ಹೆಚ್ಚು ಕಡಿಮೆ ಮಾಡ್ತಾರೆ, ಡೋಸೇಜ್ ಹೆಚ್ಚು ಕಡಿಮೆ ಮಾಡ್ತಾರೆ. ಹಿಂಗಾದ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಕೂಡ ಅದು ಅಡ್ಡ ಪರಿಣಾಮಗಳು ಆಗುತ್ತೆ, ಸಾಧ್ಯತೆಗಳಿವೆ. ಒಳ್ಳೆಯದು ಗುರುರಾಜ್ ಪತಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಈಗ ಆ್ಯಪ್ ಮೂಲಕ ಸಹಿತ ನಮ್ಮ ರೋಗಿಗಳೇನಿರ್ತಾರೆ ತಮಗೆ ಆದಂಥ ಅನುಭವಗಳನ್ನು ಅದರೊಳಗೆ ರಿಪೋರ್ಟ್ ಮಾಡ್ಬೋದು, ಅದರ ಮೂಲಕವಾಗಿ ವೈದ್ಯರಿಗೆ ಅದನ್ನು ಒಂದು ಹೇಳ್ಬೋದು ಅವರು ಇಂಥ ಒಂದು ಔಷಧದಿಂದ ನನಗೆ ಹಿಂಗಾಗಿದೆ ಅಂಥೇಳಿ. ಆದ ನಂತರ ಇವೇನು ರಿಪೋರ್ಟ್ಗಳು ಬರ್ತಾವಲ್ಲ, ರಿಪೋರ್ಟ್ ಬಂದ ನಂತರ ತಾವು ಔಷಧ ಶಾಸ್ತ್ರ ವಿಭಾಗದಲ್ಲಿ ಇದ್ದಂಥವರು ತಮ್ಮ ಲೆವೆಲ್ದೊಳಗೆ ಯಾವ ರೀತಿಯಾದಂಥ ಒಂದು ರಿಸ್ಪಾನ್ಸ್ ಅದಕ್ಕೆ ತೋರಿಸ್ತಾ ಇದ್ದೀರಿ, ಅದರ ನಂತರ ಮುಂದೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದು? ಒಳ್ಳೆ ಪ್ರಶ್ನೆ ಸರ್. ಅಂದರೆ ಈಗ ಏನಾಗುತ್ತಲ್ಲ, ಇದು ಎಲ್ಲರೂ ವರದಿ ಮಾಡ್ತಾರೆ, ಹೆಚ್ಚಾನೆಚ್ಚು ಆರೋಗ್ಯ ಸಿಬ್ಬಂದಿಗಳು ಇದನ್ನು ವರದಿ ಮಾಡ್ತಾರೆ, ಇತ್ತೀಚೆಗೆ ದಿನದಲ್ಲಿ ಪೇಷೆಂಟ್ಗಳು ಡೈರೆಕ್ಟಾಗಿ ವರದಿ ಮಾಡ್ತಾರೆ. ಇದೇನು ವರದಿ ಬರುತ್ತಲ್ಲ ಅದನ್ನು ನಾವು ವೈಜ್ಞಾನಿಕವಾಗಿ ನಮ್ಮದೇ ಒಂದು ಪ್ರೋಟೋಕಾಲ್ ಇದೆ, ಅದನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ಈ ಇತ್ತೀಚಿನ ನಮ್ಮ ಅದು ಔಷಧದ ಸಮಗ್ರ ಜ್ಞಾನದಿಂದ ಅದು ಈ ಔಷಧದಿಂದ ಆಗ್ಬೋದಾ ಇಲ್ವಾ, ಆಮೇಲೆ ಹೌದಾ ಇಲ್ವಾ ಅಂತ ಮೊದಲು ನೋಡ್ತೀವಿ. ಅದಾದ ಮೇಲೆ ಹೌದು ಅಂತಿದ್ರೆ ಅದು ಯಾವ ರೀತಿ ಇದೆ, ಅಂದ್ರೆ ಅದು ಸೌಮ್ಯ ರೀತಿ ಇದೆಯೋ ತೀವ್ರ ರೀತಿ ಇದೆಯೋ ಯಾವ ತರ ಇದೆ, ಆಮೇಲೆ ಅದ್ರ ಬಗ್ಗೆ ಹೆಂಗಿದೆ ಏನಿದೆ ಅಂತ ನಾವು ಅದು ನಮ್ದೇ ಅದು ಒಂದು ಪ್ರೋಟೋಕಾಲ್ ಇದೆ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇವೆಲ್ಲ ಅಧ್ಯಯನದ ನಂತರ ನಮ್ದು ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ನಾವು ಇದೇನು ಮಾಹಿತಿ ಬರುತ್ತಲ್ಲ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಆಮೇಲೆ ನಮಗೆ ಇನ್ನೊಂದು ಸೂಚನೆ ಇದೆ, ಒಂದು ವೇಳೆ ಯಾವ್ದಾದ್ರು ಇಂಥ ವರದಿಗಳು ತೀವ್ರವಾಗಿದ್ರೆ ನಾವು ವಿದಿನ್ 24 hours ಅದನ್ನ ನಾವು ರಿಪೋರ್ಟ್ ಮಾಡಲೇಬೇಕು. ಏನಾಗುತ್ತೆ ಅಂದ್ರೆ ಈ ಇಂಥದ್ದು ಏನಾದರೂ ಬಂತರೆ ಈಗ ನಾವು ಕಳಿಸ್ತೀವಿ, ಒಂದು ವರದಿ ನಾವು ಕಳಿಸ್ತೀವಿ, ಅವರು ಏನು ಮಾಡ್ತಾರಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಂಥವು ಮತ್ತೆ ಎಲ್ಲಾದರೂ ಬೇರೆ ಕಡೆಯಿಂದನೂ ಬಂದಿದ್ದಾವ ಅಂತ ಅವರು ಅಧ್ಯಯನ ಮಾಡ್ತಾರೆ. ಒಂದು ವೇಳೆ ಒಂದು ಪರ್ಟಿಕ್ಯುಲರ್ ಔಷಧದಿಂದ ಅಂಥ ಜಾಸ್ತಿ ವರದಿ ಬಂದರೆ ಅವ್ರು ಏನು ಮಾಡ್ತಾರಂದ್ರೆ ಅಂಥದ್ದು ಅವು ಏನು ಇದನ್ನಿದಾವಲ್ಲ ಅವೆಲ್ಲನೂ ಅದನ್ನು ಆ ಅಂಥ ಡ್ರಗ್ಸನ್ನು ಅವರು ಬ್ಯಾನು ಮಾಡ್ತಾರೆ. ಡಾಕ್ಟ್ರೇ, ಈಗ ಏನಾಗ್ತದೆ ಅಂತಂದ್ರೆ ಔಷಧ ತಗೊಂಡ ನಂತರ ಕೆಲವೊಮ್ಮೆ ಆಗಿಂದಾಗ ಅದರದ ಒಂದು ಪರಿಣಾಮಗಳು ಕಾಣಿಸ್ತಾವೆ ನಮಗೆ, ಇನ್ನು ಕೆಲವೊಮ್ಮೆ ಏನಾಗ್ತದೆ ಸುಮಾರು ತಿಂಗಳು ಹೋಗ್ಬೋದು, ಸುಮಾರು ಒಂದೊಂದು ವರ್ಷನೂ ಹೋಗ್ಬೋದು, ಆ ನಂತರ ಪರಿಣಾಮಗಳು ಕಂಡು ಬರ್ತಾವೆ. ಹಂಗೆ ತಡ ಆದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಹಿತ ಸಾಧ್ಯ ಆಗಲಾರದಂತ ಒಂದು ಪರಿಸ್ಥಿತಿ ಇರುತ್ತೆ. ನೆನಪಾರಿಬಿಟ್ಟಿರ್ತಾರೆ, ಹಿಂದೆ ನಾವು ಗುಳಿಗೆ ತಗೊಂಡಿದ್ವಿ ಅದಕ್ಕೆ ಇದಾಗಿರ್ಬೋದು ಅನ್ನುವಂಥದ್ದು, ಅಂತ ಸಂದರ್ಭದೊಳಗೆ ಹೆಂಗ್ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಅವ್ರ ಡೀಟೇಲ್ ವಿಸ್ತಾರವಾಗಿ ಅವ್ರದ್ದು ಹಿಸ್ಟ್ರಿಯನ್ನ ತಗೋತೀವಿ. ಪೇಷಂಟ್ ಬೈ ಚಾನ್ಸ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಏನಾದ್ರೂ ಇಂಥ ವರದಿ ಆಯ್ತಂದ್ರೆ ನಾವು ಅವ್ರ ರೋಗಿ ಹತ್ರ ಹೋಗಿ ವಿಸ್ತಾರವಾದ ಅವ್ರದ್ದು ಎಲ್ಲನೂ ಹಿಸ್ಟ್ರಿ ತಗೋತೀವಿ. ಆಮೇಲೆ ಅವ್ರು ಕೇಳ್ತೀವಿ, ನೀವು ಯಾವ್ದಾದ್ರು ಗುಳಿಗೆ ತಗೋತಿದ್ರ, ಯಾವಾಗ ತಗೋತಿದ್ರ, ಹಿಂಗೆ ಅದನ್ನು ಅಂತೇಳಿ ನಾವು